ಅವಾಗ ಹೆಚ್ಚಿಗೆ ಬೆಳೆದ ಬೆಳೆನೇ ಏನ್ ಮಾಡಬೇಕು, ಮುಂದೆ ಈಗ ಸದ್ಯ ಮಾರಕ್ ಹೋದ್ರೆ ಅವರಿಗೆ ಕಡಿಮೆ ಬೆಲೆ ಸಿಗುತ್ತೆ ಖಂಡಿತ. ಹಾಗಾಗಿ ಅದನ್ನ ಸಂಸ್ಕರಣೆ ಮಾಡಿ ನಂತರ ಮಾರೋದ್ರಿಂದ ಮೌಲ್ಯವರ್ಧನೆ ಆಗೋದ್ರ ಜೊತೆಗೆ ಅದು ಶೆಲ್ಫ್ ಲೈಫ್ ಅನ್ನ ಕೂಡ ಜಾಸ್ತಿ ಮಾಡಕ್ಕೆ ಅನುಕೂಲ ಆಗ್ತದೆ. ಆಕಾಶವಾಣಿ ನೇರ ಪೋರೇನ್ ಕಾರ್ಯಕ್ರಮ ಕೇಳಿ, ಹೆಸರೇಳಿ ಸರ್ ಎಲ್ಲಿಂದ? ಹಲೋ, ಹಲೋ, ಹೆಸರೇಳಿ ಸರ್ ಎಲ್ಲಿಂದ? ಮಂಜುನಾಥ್ ಅಂತ ಹೇಳಿ, ದಾವಣಗೆರೆ ಜಿಲ್ಲೆ ನ್ಯಾಮತಿ ತಾಲೂಕಿನ ಸರ್. ಎಸ್, ಕೇಳಿ ಮಂಜುನಾಥ್ ಅವರೇ. ಏನಿಲ್ಲ ಸರ್, ಈಗ ಏನಾಗಿದೆ ಅಂದ್ರೆ ಈಗ ನಮ್ಮಲ್ಲೆಲ್ಲ ಭತ್ತ ಹಾರ್ವೆಸ್ಟಿಂಗ್ ಆಗ್ತಾ ಇದೆ, ಕಟಾವ್ ಆಗ್ತಾ ಇದೆ. ಹೌದು, ಈಗೇನಾಗಿದೆ ಅಂದ್ರೆ ನಮ್ಮಲ್ಲೆಲ್ಲ ಕಳೆದ ಸಾರಿ ಏನಿತ್ತು 3,000, 3,200, 3,300 ವರ್ಗೂ ರೇಟ್ ಇತ್ತು. ಈ ಸರಿ 2,200 ರೂಪಾಯಿ ಭತ್ತ ಖರೀದಿ ಮಾಡೋರೇ ಇಲ್ಲ ನಮ್ಮಲ್ಲಿ. ಈಗ ತುಂಬಾ ಕಡಿಮೆ ಆಗ್ಬಿಟ್ಟಿದೆ ರೇಟು ಅಂತ ಹೇಳ್ತಾ ಇದ್ದಾರೆ ಡಾಕ್ಟರ್. ಕಡಿಮೆ ಆಗಿದೆ ನೋಡಿದ್ರೆ, ಖರ್ಚು ನೋಡಿದ್ರೆ ಸಿಕ್ಕಾಪಟ್ಟೆ ಬರ್ತಾ ಇದೆ. ಸರ್ಕಾರದ ವತಿಯಿಂದ ನಮ್ಗೆ ಯಾವ್ದು ಇದಾಗ್ತಾ ಇಲ್ಲ. ಈಗ ಏನಾಗಿದೆ ಸಡನ್ ಆಗಿ ನಮ್ಗೆ ಆಗಿರೋದ್ರಿಂದ ನಾವು ಅದನ್ನ ಯಾವ ತರ ಇದು ಮಾಡ್ಕೋಬಹುದು ಅನ್ನೋದನ್ನ ನಮ್ಮಲ್ಲಿ ಕೇಳಿದಕ್ಕೆ ಇದು ಮಾಡಿ ಸರ್. ಒಟ್ಟು ನಷ್ಟದಿಂದ ಪಾರಾಗಬೇಕಾಗಿದೆ. ಹೌದು, ಮುಖ್ಯವಾಗಿ 2,600 ರೂಪಾಯಿವರೆಗೂ ಒಂದು ಕ್ವಿಂಟಾಲ್ ಗೊಬ್ಬರ ತಂದು ಹಾಕ್ಬಿಟ್ಟು ನಾವು ಬಾಕಿ ಖರ್ಚುಗಳನ್ನು ನೋಡ್ಕೊಂಡು ಯಾವ ತರ ನಾವು ಬದುಕಬೇಕು ರೈತರು? ಸರ್ಕಾರದಿಂದ ಯಾವ್ದೇ ಇಲ್ಲ, ಸುಮ್ಮನೆ ಅಲ್ಲೇನೋ ಒಂದು ಕೂತ್ಬಿಟ್ಟು ಹೆಸರು ಮಾಡ್ಕೊಟ್ಟು IAS ಅಧಿಕಾರಿಗಳು ಅಥವಾ ಇರ್ತಕ್ಕಂತ ಶಾಸಕರಾಗ್ಲಿ ಊರಾಗ್ಲಿ ಏನ್ ಮಾಡ್ತಾರೆ, ಒಂದ್ ಏನೋ ಒಂದು ಸ್ಟೇಟ್ಮೆಂಟ್ ಕೊಟ್ಟಿರ್ತಾರೆ, ಅದು ಇಂಪ್ಲಿಮೆಂಟ್ ಆಗ್ಬರೋಷ್ಟೊತ್ತಿಗೆ ಒಂದ್ ಸೀಸನ್ ಕಳವಾಗಿರುತ್ತೆ. ಅಷ್ಟೊತ್ತಿಗೆ ರೈತ ವಿಷಯ ಕೊಡುವ ಪರಿಸ್ಥಿತಿ ಆಗ್ತಾ ಇದೆ. ಡಾಕ್ಟರ್ ಶಿವಕುಮಾರ್ ಅವರು, ಮಳೆ ಬಂದಂತ ಸಂದರ್ಭದಲ್ಲಿ ಜಮೀನಿನಲ್ಲಿ ಆಗುವಂತ ನಷ್ಟಗಳಿಗೆ ಸಾಮಾನ್ಯವಾಗಿ ಇನ್ಶೂರೆನ್ಸ್ ಮಾಡ್ಕೊಳ್ಳೋದು ಒಂದು ಪ್ರಮುಖವಾದ ಇಲಾಖೆಯ ಕಾರ್ಯಕ್ರಮ. ಹಾಗಾಗಿ ಇನ್ಶೂರೆನ್ಸ್ ಮಾಡಿಕೊಂಡಿದ್ರೆ ಈ ನಷ್ಟದಿಂದ ಹೊರಗೆ ಬರೋಕ್ಕೆ ಒಂದು ಅನುಕೂಲ ಆಗ್ತದೆ. ಎರಡನೇದು, ಕೊಯ್ಲಿನ ನಂತರದ ಈ ಬೆಳೆ ನಷ್ಟ ಆಗುವಂಥ ಸಂದರ್ಭಗಳು ಬಂದಾಗ ಇಲಾಖೆ ವತಿಯಿಂದ ಟಾರ್ಪಲ್ಗಳನ್ನ ವಿತರಣೆ ಮಾಡ್ತಾರೆ, ಮತ್ತು ಮೆಕನೈಸ್ಡ್ ಏನೋ ಹಾರ್ವೆಸ್ಟಿಂಗ್ ಪ್ರೊಸೆಸಿಂಗ್ ಮಾಡೋದಕ್ಕೆ ಅವಕಾಶ ಇದೆ. ಸೊ ಅದನ್ನು ಕಸ್ಟಮ್ ಹೈರಿಂಗ್ ಸರ್ವಿಸ್ ಸೆಂಟರ್ಸ್ ಅಂತ ನಮ್ಮ ಇಲಾಖೆಗಳಿಂದ ಕೂಡ ಮಾಡ್ತಾ ಇದ್ದಾರೆ. ಅದರಿಂದ ನಿಮಗೆ ಕೊಯ್ಲು ಮಾಡಿ ಜಮೀನಿನಲ್ಲಿ ಭಾಳ ದಿನ ಬಿಡುವಂಥದ್ದು, ಆಮೇಲೆ ಮಳೆ ಬಿದ್ದು ಹಾಳಾಗುವಂಥದ್ದನ್ನು ನಷ್ಟ ತಪ್ಪಿಸ್ಕೊಳ್ಳೋಕ್ಕೆ ಸಾಧ್ಯ ಆಗ್ತದೆ. ಅದಾದ ನಂತರ ಈ ಯಾವಾಗ ಮಾರ್ಕೆಟ್ನಲ್ಲಿ ಕಡಿಮೆ, ತುಂಬ ಕಡಿಮೆ ಬೆಲೆಗೆ ಮಾರಾಟ ಆಗುವಂಥ ಸಂದರ್ಭ ಬರ್ತದೆ, ಆವಾಗ ಸರ್ಕಾರ, ಕೇಂದ್ರ ಸರ್ಕಾರ ಏನು ಮಿನಿಮಮ್ ಸಪೋರ್ಟ್ ಪ್ರೈಸ್, ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಿರ್ತಾರೆ, ಅದಕ್ಕಿಂತ ಕಡಿಮೆ ಬಿದ್ದಂಥ ಸಂದರ್ಭದಲ್ಲಿ ಖಂಡಿತವಾಗ್ಲೂ ಬೆಂಬಲ ಬೆಲೆಯಲ್ಲಿ ಸರ್ಕಾರ ಖರೀದಿಸುವಂಥ ಕೆಲಸವನ್ನು ಮಾಡ್ತದೆ. ಅಂದ್ರೆ ಈಗ ಕರೆ ಮಾಡಿದಾರಲ್ಲ, ಅವರಿಗೆ ಬೆಂಬಲ ಬೆಲೆ ಸಿಗಬಹುದಾ? ಖಂಡಿತ ಬೆಂಬಲ ಬೆಲೆ ಸಿಗುತ್ತೆ. ಬೆಂಬಲ ಬೆಲೆ ಸಿಗಬೇಕಾದ್ರೆ ಜಿಲ್ಲಾ ಮಟ್ಟದಲ್ಲಿ ಅದನ್ನ ಸರ್ಕಾರ ಕೇಳ್ತಾ ಇದ್ದೀರಲ್ಲ. ಬೆಂಬಲ ಬೆಲೆ ಖರೀದಿ ಮಾಡಬೇಕಾದ್ರೆ ಸರ್ಕಾರ ಘೋಷಣೆ ಮಾಡ್ತದೆ, ಒಂದು ಹಂತದಲ್ಲಿ ನೋಡ್ತದೆ ಅಂದ್ರೆ ಎಲ್ಲಿವರೆಗೆ ಮಾರ್ಕೆಟ್ ಪ್ರೈಸ್ ಬಿದ್ದಿದೆ. ಅದು ಒಂದು ದಿವಸ ಬಿದ್ದರೆ, ಎರಡು ದಿವಸ ಬಿದ್ದರೆ ಅಲ್ಲ, ಒಂದು ಸ್ಥಿರವಾಗಿ ಮಾರ್ಕೆಟ್ ಪ್ರೈಸು ಬೆಂಬಲ ಬೆಲೆಗಿಂತ ಕಡಿಮೆ ಬಂದಿದೆ ಅಂತ ಸಂದರ್ಭದಲ್ಲಿ ಸರ್ಕಾರ ಬೆಂಬಲ ಬೆಲೆಯನ್ನು ಕೊಟ್ಟು ಖರೀದಿ ಮಾಡುವಂತ ಖರೀದಿ ಕೇಂದ್ರಗಳನ್ನು ರಾಜ್ಯಾದ್ಯಂತ ತೆರೀತಾರೆ. ಸರಿ, ಅದು ಅದು ನಾವು ತಗೊಳ್ಳಂತ ವಿಷಯವನ್ನು ತಾವು ಮನದಕ್ಕೆ ಮಾಡ್ಕೊಟ್ಟಿದ್ರಿ ಒಂದ್ಸಗೆ ತಾವು. ಆದ್ರೆ ಇದಕ್ಕೆ ಏನಾಗ್ತಾ ಇದೆ ಅಂದ್ರೆ, ತಾತ್ಕಾಲಿಕವಾಗಿ ನಮ್ಗೆ ಏನಾಗ್ತಾ ಇದೆ ಅಂದ್ರೆ, ಅದನ್ನ ಸ್ಟೋರೇಜ್ ಮಾಡೋದಾಗ್ಲಿ ಅಥವಾ ಅದಕ್ಕೆ ಬೇಕಾದಂತ ಇದಾಗ್ಲಿ, ಆ ನಂತರದಲ್ಲಿ ಅದು ಅಲ್ಲಿವರೆಗೂ ಕೂಡ ನಾವು ಕಾಯಬೇಕು ಅಂದ್ರೆ, ಈಗ ನಾವೇನಾಗಿರ್ತೀವಿ ರೈತರು ಏನ್ ಮಾಡಿರ್ತೀವಿ ಅಂದ್ರೆ, ಪಕ್ಕದಲ್ಲಿ ಯಾರೋ ಇರ್ತಾರೆ ಅವ್ರ ಹತ್ರ ಒಂದಷ್ಟೇನೋ ಕೈ ಸಾಲ ಅಂತ ಮಾಡ್ಕೊಂಡಿರ್ತೀವಿ, ಅಥವಾ ಇನ್ನೊಂದ್ ಏನಿರುತ್ತೆ ಮಕ್ಳ ಎಜುಕೇಶನ್ ಇರುತ್ತೆ, ಮತ್ತೊಂದ್ ಏನಾಗಿರುತ್ತೆ, ಅಲ್ಲಿವರೆಗೂ ಬೆಂಬಲಕ್ಕೆ ಆದ್ಬಿಟ್ಟು ಅಲ್ಲಿಂದ ಆ ಥರದಲ್ಲಿ 15-20 ದಿವಸ ಅಥವಾ ಒಂದು ತಿಂಗಳವರೆಗೂ ಕೂಡ ಅವ್ರು ನಮ್ಗೆ ಕ್ರೆಡಿಟ್ ಅಕೌಂಟಿಗೆ ಜಮಾ ಮಾಡೋ ಅಷ್ಟೊತ್ತಿಗೆ ನಮ್ ಪಿಕ್ಚರ್ ಬಿಟ್ಟೋಗಿರುತ್ತಲ್ಲ ಸರ್ ಇಲ್ಲಿ. ಆ ತರದಲ್ಲಿ ಏನ್ ಮಾಡಕ್ ಸಾಧ್ಯ? ನಮ್ ಇಮಿಡಿಯೇಟ್ ನೋಡಿ ನಮ್ಮಲ್ಲೆಲ್ಲ ಆಗ್ತಾ ಇದೆ. ನಮ್ ಈ ದಾವಣಗೆರೆ ಜಿಲ್ಲೆನಲ್ಲಿ ಸಾಕಷ್ಟು ಹಾರ್ವೆಸ್ಟ್ ಆಗ್ತಾ ಇದೆ. ಶುರುವಾಗಿ ಈಗ ಒಂದು ವಾರ 15 ದಿವಸ ಆಯ್ತು ಈ ಭಾಗ, ನಮ್ಮ ನ್ಯಾಮತಿ ಹೊನ್ನಾಳಿ ಭಾಗದಲ್ಲಿ ಹಾರ್ವೆಸ್ಟ್ ಆಗ್ತಾ ಇದೆ. ಸೊ ಇದಕ್ಕೆ ಹೇಗೆ ಪ್ರೀ ಪ್ಲಾನ್ ಆಗಿ ಯಾರು ಯಾವುದೇ ಒಬ್ಬ ಅಧಿಕಾರಿಗಳಾಗ್ಲಿ ಯಾರು ಕೂಡ ಏನು ಅಡ್ವಾನ್ಸ್ ಆಗಿ ಯಾವ್ದೇ ರೀತಿಯಲ್ಲಿ ಮಾಡಲಿ? ಈಗ ನಮಗೆ ದೀಪಾವಳಿ ಆದ ತಕ್ಷಣ ಕಟಾವ್ ಆಗುತ್ತೆ ಅಂತ ಗೊತ್ತು, ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ, ಕೃಷಿ ಇಲಾಖೆನಲ್ಲೂ ಗೊತ್ತಿರುತ್ತೆ, ಇಲ್ಲಿರ್ತಕ್ಕಂಥ ಎಲೆಕ್ಟೆಡ್ ಮೆಂಬರ್ಸ್ಗೂ ಗೊತ್ತಿರುತ್ತೆ. ಅದನ್ನ ಯಾಕೆ ಇದು ಮಾಡ್ತಾ ಇಲ್ಲ? ಇದ್ರ ಬಗ್ಗೆ ತಾವು ಏನ್ ಮಾಡ್ತಾ ಇದ್ರಿ? ಸರ್ಕಾರಕ್ಕೆ ತಮ್ಮ ನಮ್ಮ ಈ ಅಹವಾಲನ್ನ ನಿಮ್ಮ ಮೂಲಕ ತಲುಪಿಸೋದಕ್ಕೆ ಏನ್ ವ್ಯವಸ್ಥೆ ಮಾಡ್ಕೊಂಡಿ ಸರ್? ದಯವಿಟ್ಟು ನಮ್ಗೆ, ಯಾಕೆಂದ್ರೆ ರೈತರು ವಿಷಯ ಕುಡಿಯುವಂತ ಪರಿಸ್ಥಿತಿ ಮಾಡಕ್ ಆಗದ್ ಬೇಡ ಅನ್ನ ದಯವಿಟ್ಟು ಆ ವಿಚಾರದಲ್ಲಿ ಕೇಳ್ತಾ ಇದ್ದೀನಿ ಸರ್. ದಯವಿಟ್ಟು ಆ ತಪ್ಪು ತಿಳ್ಕೊಬಿಡಿ ತಾವು, ಯಾಕೆಂದ್ರೆ ನಿಮ್ಮ ಮೂಲಕ ಆದ್ರೆ ಅಟ್ಲೀಸ್ಟ್ ಅವರು ಎಚ್ಚರಿಕೆ ತಗೋಬಹುದೇನೋ ಅನ್ನೋ ದೃಷ್ಟಿಯಿಂದ. ಖಂಡಿತವಾಗಿಯೂ ಇದಕ್ಕೆ ಇನ್ನೊಂದು ಅವಕಾಶಗಳೇನಿದ್ದಾವೆ ಅಂತಂದರೆ, ಗೋದಾಮುಗಳನ್ನು ರಾಜ್ಯ ಸರ್ಕಾರದಿಂದ ಹಲವಾರು ಕಡೆ ಗೋದಾಮುಗಳನ್ನು ನಿರ್ಮಾಣ ಮಾಡಿದರೆ, ಮತ್ತು ಶೀತಲ ಗೃಹಗಳನ್ನು ಕೂಡ ಕೆಪೆಕ್ ಸಂಸ್ಥೆ ವತಿಯಿಂದನೂ ಸಾಕಷ್ಟು ಕಡೆ ಸೌಲಭ್ಯ ಲಭ್ಯ ಇದೆ. ಮತ್ತು

ಭತ್ತ ಬೆಳಿತೀವಿ, ಬೇಸಿಗೆ ಕಾಲದಲ್ಲಿ ದ್ವಿದಳ ಧಾನ್ಯ ಉದ್ದು ಹಸಿರು ಅಲಸಂದೆ ಬೆಳಿತೀವಿ. ಈಗ ಭತ್ತ ಬಿಡಿಸಿ ಅಕ್ಕಿ ಮಾಡ್ತೀವಿ, ದ್ವಿದಳ ಧಾನ್ಯಗಳನ್ನ ಬೇಳೆ ಮಾಡ್ತೀವಿ. ಮುಂದಕ್ಕೆ ಏನು ಅದನ್ನ ಮೌಲ್ಯವರ್ಧನೆ ಮಾಡಬೇಕು ಅನ್ನೋದು ನಮಗೆ ಗೊತ್ತಿಲ್ಲ. ಇಲ್ಲ ಅದ್ರ ಬಗ್ಗೆ ಸಿಎಫ್ಟಿಆರ್ ವಿಜ್ಞಾನಿಗಳನ್ನ ಕರೆಸಿ ನಮ್ಮ ರೈತ ಸಂಘದಲ್ಲಿ ಒಂದು ಟ್ರೈನಿಂಗ್ ನಾರ ಕೊಟ್ಟರೆ ಮುಂದಿನ ಪ್ರೊಸೆಸರ್ಸ್ ಏನ್ ಮಾಡ್ಬೇಕು ಅನ್ನೋದನ್ನು ತಿಳಿಸಿದೆ. ದಯವಿಟ್ಟು ಅದ್ರ ಬಗ್ಗೆ ತಿಳಿಸ್ಕೊಡಿ ಅಂತ ಕೇಳ್ತಾ ಇದ್ದೀನಿ ಗುರುಗಳೇ. ಖಂಡಿತವಾಗಿಯೂ ಬಹುಶಃ ಕೃಷಿ ಇಲಾಖೆಯಿಂದ ಹಲವಾರು ಕಾರ್ಯಕ್ರಮಗಳನ್ನು ಈ ವಿಚಾರವಾಗಿ ಮಾಡಿದ್ದಾರೆ ಅಂತ ಅನ್ಕೋತೀನಿ. ತಾವು ಈ ಕಾರ್ಯಕ್ರಮದಲ್ಲಿ ಏನು ಭಾಗಿ ಆಗಿರಲಿಲ್ಲ ಅನ್ನೋದಾದರೆ, ತಮ್ಮಂಥ ಆಸಕ್ತ ರೈತರನ್ನ, ತಾವು ರೈತ ಸಂಘದವರು ಅಂತ ಹೇಳ್ತೀರಿ, ರೈತ ಸಂಘದ ಗುಂಪುಗಳನ್ನು ಅಲ್ಲಿ ಆಸಕ್ತ ರೈತರನ್ನ ಗುಂಪು ಮಾಡಿಕೊಂಡು ಕೃಷಿ ಇಲಾಖೆಗೆ ನಮ್ಗೆ ಈ ರೀತಿ ತರಬೇತಿ ಬೇಕು, ಸಿ ಎಫ್ ಟಿ ಆರ್ನಲ್ಲಿ ಈ ರೀತಿ ತರಬೇತಿ ಆಯೋಜನೆ ಮಾಡಿಕೊಡಿ ಅಂತ ತಾವು ಭೇಟಿ ಮಾಡಿ ಒಂದು ಅಹವಾಲನ್ನು ಸಲ್ಲಿಸಿದ್ರೆ ಖಂಡಿತವಾಗಲೂ ಕೃಷಿ ಇಲಾಖೆಯ ವತಿಯಿಂದಾಗಲೂ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡೋಕ್ಕೆ ಅವಕಾಶಗಳಿದೆ. ಅಥವಾ ನಮ್ಮ ಕೆಪೆಕ್ಸ್ ಸಂಸ್ಥೆಯಿಂದನೇ ಕೂಡ ಸಿ ಎಫ್ ಟಿ ಆರ್ನಲ್ಲಿ ನಿಮಗೆ ತರಬೇತಿಯನ್ನು ಆಯೋಜನೆ ಮಾಡಿಕೊಡ್ತೀವಿ. ಆದರೆ ನೀವು ರಿಕ್ವೈರ್ಡ್ ನಂಬರ್ಸಲ್ಲಿ ಅಟ್ಲೀಸ್ಟ್ ಒಂದು 25-30 ಜನ ಈ ಆಸಕ್ತರು ಈ ಥರದವರು ನೋಂದಾಯಿಸ್ಕೊಂಡ್ರೆ ಖಂಡಿತವಾಗಲೂ ಈ ಥರ ತರಬೇತಿಗಳನ್ನು ಆಯೋಜನೆ ಮಾಡೋಕ್ಕೆ ಅವಕಾಶ ಇದೆ. ಯಾಕಂದ್ರೆ ನಿಮ್ಮ ಯೋಜನೆಗೆ ಮೌಲ್ಯ ಮಾಪನ ಮಾಡ್ಬೇಕಾದ್ರೆ ನಮ್ಗೆ ರೈತರಿಗೆ ಹೆಚ್ಚಿಗೆ ತಿಳುವಳಿಕೆ ಇಲ್ಲ ಗುರುಗಳೇ. ವಿಜ್ಞಾನ ಈಗ ಬಹಳ ಬೆಳೆದ್ಬಿಟ್ಟದೆ. ಹೌದು, ಅದರಿಂದ ಹೆಚ್ಚಿಗೆ ವಿಜ್ಞಾನ ಕೊಟ್ಟರೆ ಏನೊಂದು ಈಗ ಭತ್ತ ಬಿಡಿಸ್ತೀವಿ ಅಕ್ಕಿ ಆಯ್ತದೆ, ಇಷ್ಟೇ ನಮ್ಗೆ ಗೊತ್ತು. ಇನ್ ಮುಂದಕ್ಕೆ ಏನ್ ಮಾಡ್ಬೇಕು ಅನ್ನೋದು ಗೊತ್ತಿಲ್ಲ ರೈತರಿಗ. ಅದೇ ನಾವು ಇವತ್ತು ಹೇಳ್ಕೊತಾ ಬಂದ್ವಿ, ಈಗ ಏನ್ ಮಾಡ್ಬೇಕು ಏನ್ ಬೆಳೆಬೇಕು ಅಂತ. ಪ್ರತಿಯೊಂದು ಬೆಳೆಗೂ ಕೂಡ ಪ್ರತ್ಯೇಕವಾದಂತ ಮೌಲ್ಯವರ್ಧನೆ ಮಾಡೋಕ್ಕೆ ಅವಕಾಶಗಳಿದಾವೆ, ಬ್ರ್ಯಾಂಡಿಂಗ್ ಮಾಡೋಕೆ ಅವಕಾಶ ಇದೆ. ಈಗಾಗಲೇ ಸಾಕಷ್ಟು ಜನ ರೈತರು ನಿಮ್ಮ ಜಿಲ್ಲೆಯವರೇ ನಿಮ್ಮ ತಾಲೂಕಿನವರೇ ಈ ರೀತಿ ಕಾರ್ಯಕ್ರಮ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ. ಬಹುಶಃ ಅವ್ರು ಕೇಳ್ತಾ ಇರೋದು ಬಹುಶಃ ಸವಾಲುಗಳು ಯಾವ್ದು ಇದಾವೆ ಅನ್ನೋದೇ ಇರ್ಬೋದು. ಅಲ್ಲ, ಅವರು ಭತ್ತ ಮತ್ತೆ ದ್ವಿದಳ ಧಾನ್ಯಗಳ ಬಗ್ಗೆ ಮಾಡ್ತಾರೆ. ಖಂಡಿತ ಖಂಡಿತ ಅದು ಮಾಡೋಕೆ ಅವಕಾಶಗಳಿದೆ. ಸಣ್ಣ ಮತ್ತು ಅತಿ ಸಣ್ಣ ಆಹಾರ ಸಂಸ್ಕರಣೆದಾರರು ಏನೇನು ಸಮಸ್ಯೆ ಇದಾವೆ ಅಂತ ಕೇಳ್ತಾ ಇದ್ದಾರೆ. ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಆಹಾರ ಸಂಸ್ಕರಣಾ ಉದ್ದಿಮೆದಾರರಿಗೆ ಹಲವಾರು ಸಮಸ್ಯೆಗಳಿದ್ದಾವೆ. ಏನಂದರೆ, ಒಂದು, ಅವರು ಆಧುನಿಕ ಯಂತ್ರೋಪಕರಣಗಳನ್ನು ಅಳವಡಿಸ್ಕೊಂಡು ಉದ್ದಿಮೆಯನ್ನು ಎಕ್ಸ್ಪ್ಯಾಂಡ್ ಮಾಡೋಕ್ಕೆ ಸಾಕಷ್ಟು ಕೊರತೆ ಇದೆ. ಅವರಿಗೆ ತಿಳುವಳಿಕೆ ಪ್ಯಾಕೇಜಿಂಗ್ ಕೊರತೆ ಇದೆ, ತಿಳುವಳಿಕೆ ಇಲ್ಲ. ಗುಣಮಟ್ಟ ಮತ್ತು ಆಹಾರ ಸಂಸ್ಕರಣಾ ನಿಯಂತ್ರಣ ಕ್ರಮಗಳು ಏನು ಮಾಡಬೇಕು ವ್ಯವಸ್ಥೆ ಬಗ್ಗೆ ಗೊತ್ತಿಲ್ಲ. ಮತ್ತು ಅದನ್ನು ನೈರ್ಮಲ್ಯ ಮತ್ತು ಉತ್ತಮ ತಯಾರಿಕಾ ಅಭ್ಯಾಸಗಳೇನಿದ್ದಾವೆ ಆ ಸ್ಟ್ಯಾಂಡರ್ಡ್ಸ್ ಬೇಕು, ಅದರ ಬಗ್ಗೆ ಕೂಡ ಅವ್ರ ತಿಳುವಳಿಕೆ ಇಲ್ಲ. ಮತ್ತು ಈ ಉದ್ದಿಮೆಯನ್ನು ಅವರು ಎಕ್ಸ್ಪ್ಯಾಂಡ್ ಮಾಡಬೇಕು ಅಂದರೆ ಬ್ಯಾಂಕ್ ಸೌಲಭ್ಯ ಬೇಕು, ಸಾಲ ಸೌಲಭ್ಯ ಎಲ್ಲಿ ಸಿಗ್ತದೆ, ಹೌದು ಹೇಗೆ ಸಿಗ್ತದೆ, ಮೂಲ ಬಂಡವಾಳವನ್ನು ಎಲ್ಲಿ ನಾವು ಪಡ್ಕೋಬೇಕು ಅನ್ನೋದ್ರ ಬಗ್ಗೆ ಹೆಚ್ಚಿನ ತಿಳುವಳಿಕೆ ಇಲ್ಲ. ಮತ್ತು ಈಗ ಗೊತ್ತೇ, ತಮಗೆಲ್ಲ ಗೊತ್ತಿದ್ದಂಗೆ ಸಂಸ್ಕರಣೆ ಮಾಡೋದು ಮುಖ್ಯ ಅಲ್ಲ, ಅದನ್ನು ಮೌಲ್ಯವರ್ಧನೆ ಮಾಡೋದಲ್ಲ. ಮೌಲ್ಯವರ್ಧನೆ ಸಂಸ್ಕರಣೆ ಮಾಡಿ ಆದ ನಂತರ ಮಾರುಕಟ್ಟೆ ಮಾಡಬೇಕಲ್ಲ, ಜನಕ್ಕೆ ಅಕ್ಸೆಪ್ಟ್ ಗುಣಮಟ್ಟದ ವಸ್ತು ಮಾಡಬೇಕು, ಅದಕ್ಕೆ ಒಂದು ಬ್ರ್ಯಾಂಡ್ ಕ್ರಿಯೇಟ್ ಮಾಡಬೇಕು, ಮಾರುಕಟ್ಟೆನ ಹುಡ್ಕೋಬೇಕು. ಅದಕ್ಕೆ ಬೇಕಾದಂಥ ಇವತ್ತಿನ ಕನ್ಸ್ಯೂಮರ್ಸ್ಗೆ ತಕ್ಕಾಗಿ ನೀವು ಕೊಡ್ಬೇಕಲ್ಲ, ಅವ್ರು ಇಷ್ಟಪಡುವಂತದ್ದು ಕೊಡ್ಬೇಕು. ಉತ್ತರ ಸಿಕ್ತು ಅಂತೇವೆ ತಮ್ಮ ಪ್ರಶ್ನೆಗೆ. ಗುರುಗಳೇ ಒಳ್ಳೆ ಮಾಹಿತಿ ಕೊಟ್ಟಿದ್ರೆ ಗುರುಗಳಿಗೆ ನಿಮ್ಗೆ ತುಂಬಾ ತುಂಬಾ ಅಭಿನಂದನೆ. ಆಯ್ತು, ನೀವು ಕರೆ ಮಾಡಿದಕ್ಕೆ ಧನ್ಯವಾದಗಳು. ದಯವಿಟ್ಟು ಇನ್ ಮುಂದೆ ನಿಮ್ದು ಪ್ರಶ್ನೆನ ಡೈರೆಕ್ಟ್ ಕೇಳ್ಬಿಡಿ, ಯಾಕಂದ್ರೆ ನಮ್ ಕೇಳುಗರಿಗೆಲ್ಲ ನಿಮ್ದು ಹೆಸರು ಗೊತ್ತಿದೆ. ಕರೆ ಮಾಡಿದಕ್ಕೆ ಇನ್ನೊಮ್ಮೆ ಧನ್ಯವಾದಗಳು. ಮುಂದಿನ ಕರೆ ತೆಗೆದುಕೊಳ್ಳೋಣ. ಈಗಾಗಲೇ ನಾವು ಈ ಒಂದು PMFME ಯೋಜನೆ ಅಂದ್ರೇನು, ಇದ್ರ ಉದ್ದೇಶದ ಬಗ್ಗೆ ಇನ್ನೊಮ್ಮೆ ಮಾಹಿತಿ ಮಾಡಿಕೊಡಿ. ಪ್ರೈಮ್ ಮಿನಿಸ್ಟರ್ ಫಾರ್ಮಲೈಸೇಷನ್ ಆಫ್ ಮೈಕ್ರೋ ಫುಡ್ ಪ್ರೊಸೆಸಿಂಗ್ ಎಂಟರ್ಪ್ರೈಸಸ್ ಅಂತ ಇದೆ. ಪ್ರಧಾನಮಂತ್ರಿಗಳ ಕಿರು ಆಹಾರ ಸಂಸ್ಕರಣಾ ಉದ್ದಿಮೆಗಳ ನಿಯಮಬದ್ಧಗೊಳಿಸುವಿಕೆ ಅನ್ನೋ ಒಂದು ಯೋಜನೆಯನ್ನು ಕೇಂದ್ರ ಸರ್ಕಾರ ಈಗಾಗಲೇ ಆರಂಭ ಮಾಡಿದೆ. ಈಗಾಗಲೇ ಕಳೆದ 3 ವರ್ಷದಿಂದ ಅದು ನಡೀತಾ ಇದೆ. ಮುಂದಿನ 2026 ಕೂಡ ಈ ಯೋಜನೆಯನ್ನು ವಿಸ್ತರಿಸಿದೆ. ಹೇಳಿ ಸರ್, ಹೆಸರು ಹೇಳಿ, ಎಲ್ಲಿಂದ? ಸರ್, ಬಳ್ಳಾರಿ ಜಿಲ್ಲೆ ಕಂಪ್ಲೀಟ್ ತಾಲೂಕು ರಾಮಸಾಗರದಿಂದ BM ವಿಶ್ವನಾಥ್ ಸರ್. ಕೇಳಿ ವಿಶ್ವನಾಥ್ ಅವರೇ, ಪ್ರಶ್ನೆ ಕೇಳಿ. ಸರ್, ಕೃಷಿ ಉತ್ಪನ್ನ ಸಂಸ್ಕರಣೆ ಬಗ್ಗೆ ಅಂತಂದ್ರೆ, ಈಗ ಬಡ ರೈತರು ಇರ್ತಾರೆ ಸರ್, 1 ಎಕರೆ 1/2 ಎಕರೆ ಮಾಡಿದ್ರು ದ್ವಿದಳ ಧಾನ್ಯ ಹಲವಾರು ಬೆಳೆಗಳು ಬೆಳ್ಕೊಂತಾರೆ ಸರ್. ಹೌದು, ಅವರಿಗೆ ಮೌಲ್ಯವರ್ಧನೆ ಯಾವ ರೀತಿ ಮಾಡ್ಬೇಕಂತ ಹೇಳ್ತೀರಿ ಸರ್? ಏನಾಗ್ತದೆ, ಕೃಷಿ ಮೌಲ್ಯವರ್ಧನೆ ಮಾಡೋದು ಅಂತ ಅಂದ್ರೆ, ನೀವು ಬೆಳೆದಿರುವಂತಹ 1/2 ಎಕರೆ ಅಥವಾ 1 ಎಕರೆನಲ್ಲಿ ನೀವು ಮೌಲ್ಯವರ್ಧನೆ ಮಾಡೋಕ್ಕೆ ಖಂಡಿತ ಸಾಧ್ಯ ಆಗಲ್ಲ. ಅದು ನಿಮ್ಮ ಬಳಕೆಗೆ ಅನುಕೂಲ ಆಗ್ತದೆ. ಮಾರುಕಟ್ಟೆಗೆ, ಹೌದು, ಮಾರುಕಟ್ಟೆಗೆ ತರಬೇಕು, ಹೆಚ್ಚಿನ ಆದಾಯ ಪಡಿಬೇಕು ಅನ್ನೋದಾದ್ರೆ ಒಂದು ಉದ್ದಿಮೆ ರೂಪದಲ್ಲಿ ತರಬೇಕು. ದೊಡ್ಡ ಪ್ರಮಾಣದಲ್ಲಿ ನಿಮ್ಮ ಬೆಳೆ ಆಗ್ಬೋದು ಅಥವಾ ನೀವು ಬೇರೆಯಿಂದ ಬೆಳೆಯನ್ನ ಖರೀದಿ ಮಾಡಿ ಅದನ್ನ ಸಂಸ್ಕರಣೆ ಮಾಡಿ ಮೌಲ್ಯವರ್ಧನೆ ಮಾಡಿ